ಅಗತ್ಯ ವಸ್ತುಗಳ ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನು ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ. ಜುರೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ್ ದೇಕರ್ ಪ್ರವೇಶ್ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಳ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಮಿಟ್ಟೆಕಲ್ಲೂರು ಗ್ರಾಮದ ರೈತರಾದ ಅಮರಗುಂಡಪ್ಪ ಅವರ ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ ಅನುಭವಗಳನ್ನು, ನಂತರ ಪೇಟೆ ಧಾರಣೆ, ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳು, ನಂತರ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಬಳಕೆ ಕುರಿತು ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ ಮಾಹಿತಿ, ಮತ್ತು ಗಂಗಾವತಿ ತಾಲೂಕಿನ ಹುಲಿಹೈದರ್ ಗ್ರಾಮದ ರಾಮಲಿಂಗಪ್ಪ ಗದ್ದಿ ಹಾಗೂ ಸಂಗಡಿಗರಿಂದ ದೊಪ್ಪಿನ ಪದಗಳನ್ನು. ಹಾಗಾದರೆ ಮೊದಲಿಗೆ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಿಟ್ಟೆಕಲ್ಲೂರು ಗ್ರಾಮದ ರೈತರಾದ ಅಮರಗುಂಡಪ್ಪ ಅವರ ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ ಅನುಭವಗಳನ್ನು. ಇವರನ್ನು ಮಾತನಾಡಿಸಲಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಲಿಂಗಸೂರು ತಾಲೂಕಿನ ಮಿಟ್ಟೆಕಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದಂತ ಅಮರಗುಂಡಪ್ಪ ಇವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಗಳನ್ನ ಆಧರಿಸಿದಂತ ಸಮಗ್ರ ಕೃಷಿಯನ್ನ ಅಮರಗುಂಡಪ್ಪ ಅವರು ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಅಮರಗುಂಡಪ್ಪ ಅವರೇ. ನಮಸ್ಕಾರ. ತಾವು ಸಾಕಷ್ಟು ಕೃಷಿಯಲ್ಲಿ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಿ, ಸಾಕಷ್ಟು ಅನುಭವ ಇದೆ ತಮಗೆ. ತೋಟಗಾರಿಕೆ ಬೆಳೆಗಳನ್ನ ಬೆಳಿಲಿಕ್ಕೆ ಎಷ್ಟು ವರ್ಷ ಆಯ್ತು? ನಾವು ಈಗಾಗಲೇ ತೋಟಗಾರಿಕೆ ಬೆಳೆ ಬೆಳೆಕತ್ತಿ ಒಂದು 10 ವರ್ಷ ಆಗೈತೆ ಸರ್. ಮೊದಲ ತೋಟಗಾರಿಕೆ ಬೆಳೆಗಳನ್ನ ಬೆಳಕ್ಕಿಂತ ಮುಂಚೆ ಯಾವ ಬೆಳೆಗಳು ತಮ್ಮದು ಮುಖ್ಯವಾಗಿ ಬೆಳೀತಾ ಇದ್ರಿ? ನಾವು ಮೊದಲು ತೋಟಗಾರಿಕೆ ಬೆಳೆ ಮಾಡೋದಕ್ಕಿಂತ ಮೊದಲು ಹತ್ತಿ, ಮೆಣಸಿನ ಗಿಡ ಇಂಥವೆಲ್ಲವೂ ಮಾಡ್ತಿದ್ವಿ. ಆದ್ರೂ ನಮ್ಗ ಅದರಲ್ಲಿ ಯಶಸ್ಸು ಕಾಣಲಿಲ್ಲ. ನಾವು ಈಗ ಏನಾಗೈತೆ, ನಾವು ಸಮಗ್ರ ಕೃಷಿ ತೋಟಗಾರಿಕೆ ಬೆಳೆಯಲ್ಲಿ ಹೂ ಅಂತೂ ಮೊದಲಿದ್ದನ್ನು ಮಡಿಕೊಂತೀವಿ. ಹೂದ ಜೊತೆಗೆ ಈಗಾಗಲೇ ದಾಳಿಂಬೆ, ಸೀತಾಫಲ, ತೈವಾನ್ ಪಿಂಕ್ ಪ್ಯಾರ್ಲ, ಆಮೇಲೆ ಈಗ ಲಿಂಬುನು ಹಚ್ಚಿವಿ ಈಗ ಸದ್ಯ. ಈಗ ಮತ್ತೆ ಆ ನಂತರ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಇದೆಲ್ಲಾ ಸಮಗ್ರ ಕೃಷಿ ಮಾಡೋದ್ರಿಂದ ನಮ್ಗ ಈಗ ಒಳ್ಳೆ ಇಳುವರಿನು ಬರಕತ್ತೇವ. ಆಮೇಲೆ ನಾವು ಏನ್ ದಾಳಿಂಬಿಗಷ್ಟೇ ಜಾಸ್ತಿ ಇದನ್ ಮಾಡ್ತೀವಿ, ಊದು ಎಲ್ಲವೂ ನಾವು ಆರ್ಗ್ಯಾನಿಕ್ ಆಗಿ ಮಾಡಕತ್ತೀವಿ. ಈಗ ತೋಟಗಾರಿಕೆ ಬೆಳೆಗಳಂದ್ರೆ ಸುಮಾರು ಬೆಳೆಗಳಾದವು, ಎಷ್ಟು ಕ್ಷೇತ್ರ ಇದೆ ತೋಟಗಾರಿಕೆ ಕ್ಷೇತ್ರ ಒಟ್ಟು ನಿಮ್ದು? ಒಟ್ಟು ತೋಟಗಾರಿಕೆ ಕ್ಷೇತ್ರ ನಮ್ದು 14 ಎಕರೆ ಇದೆ ಸರ್. 14 ಎಕರೆದಲ್ಲಿ ತೋಟಗಾರಿಕೆ ಬೆಳೆಗಳು? ತೋಟಗಾರಿಕೆ ಬೆಳೆ ಬೇರೆ, 14 ಎಕರೆದಲ್ಲಿ ತೋಟಗಾರಿಕೆ ಬಿಟ್ಟು ಏನು ಮಾಡಿಲ್ಲ ಸರ್. ಮಾಡಿಲ್ಲ. ಹೇಗೆ ನಿಮ್ದು ನೀರಿನ ಅನುಕೂಲತೆ? ಲಿಂಗಸೂರು ಭಾಗದಲ್ಲಿ ನೀರಾವರಿದು ಬಹಳ ಸಮಸ್ಯೆ ಅಂತ ಹೇಳ್ತಾರೆ, ಹೇಗೆ ಅನುಕೂಲ ಇದೆ ನಮ್ದು ತಮಗೆ? ಇಲ್ಲ, ನಾವು ಇನ್ನೊಂದು ಏನ್ ಮಾಡಿದ್ವಿ ಸರ್, ಈಗ ಕೃಷಿ ಹೊಂಡ ಒಂದು ಮಾಡ್ಕೊಂಡಿವಿ 100 ಬೈ 100. ಆ ಕೃಷಿ ಹೊಂಡದಿಂದ ನಮ್ಗೆ ಅದು ಒಂದು ಮೇನ್ ಸರ್, ನಾವು ನೀರು ಇದಕ್ಕೆ ಕೃಷಿ ಹೊಂಡ ಮಾಡೋದ್ರಿಂದ ನಮ್ಗೆ ನೀರು ಅಂತರ್ಜಲ ಹೆಚ್ಚಾಗೈತೆ ಸರ್. ಅಂತರ್ಜಲ ಹೆಚ್ಚಾಗೋದ್ರಿಂದ ನಾವು 3 ಬೋರ್ ಹಾಕಿವಿ ಸರ್. ಎಲ್ಲವೂ 2.5 ಇಂಚ್ 3 ಇಂಚ್ ನೀರು ಅದಾವ. 2 ಬೋರ್ ಉಪಯೋಗ ಮಾಡ್ತೀವಿ, ಒಂದ್ 2 ಇಂಚಿನ ಬೋರ್ ನಾವು ಉಪಯೋಗ ಮಾಡಕ್ಕಿಲ್ಲ. ಯಾಕಂದ್ರೆ ನಾವೆಲ್ಲ ಡ್ರಿಪ್ ಮಾಡಿಬಿಟ್ಟಿವಿ ಸರ್. ಎಲ್ಲ 14 ಎಕರೆಕ್ಕೂ ಡ್ರಿಪ್ ಮೂಲಕ ನೀರು ಹರಿಸ್ತೀವಿ ಸರ್. ಹಿಂಗಾಗಿ ನೀರಿನ ಕೊರತೆ ನಮ್ಗೆ ಅನಿಸಿತ್ತು ಸರ್. ಈಗ ಸಮಗ್ರ ಕೃಷಿ ಅಂತಂದಾಗ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದೆ ತಮ್ದು, ಆಮೇಲೆ ಮತ್ತೀಗ ಮೀನುಗಾರಿಕೆ ಒಂದು ಹೊಸ ಬಯೋಫ್ಲೆಕ್ಸ್ ನಲ್ಲಿ ಮಾಡಕಿಟ್ಟಿವಿ ಸರ್. ಬಯೋಫ್ಲೆಕ್ಸ್ ನಲ್ಲಿ ಈಗ ಅದು ಕೆಲಸ ನಡೆದ ಸರ್. ಈಗ ಅದು ಇನ್ನೊಂದು ತಿಂಗಳಲ್ಲಿ ಮೀನು ಬಿಡಂತ ಹಂತದಲ್ಲಿ ಇದೀವಿ ಸರ್. ಏನು ಬಯೋಫ್ಲೆಕ್ಸ್ ಹೊಸ, ಅದರ ವಿಶೇಷತೆ ಸ್ವಲ್ಪ ಹೇಳಿ. ಏನು ಅದರದ ವಿಶೇಷತೆ ಅಂದ್ರೆ ಸರ್, ಅದು ಏನಿಲ್ಲ, ಬಯೋಫ್ಲೆಕ್ಸ್ ನಾವು ಅಂತರ್ಲೇ ಸಾಕದ್ ಸರ್. ಅದು ನೀವು ಭೂಮಿ ಮೇಲೆ ಸುತ್ತ ನಾವು ಪೈಪ್ ಹಾಕೊಂಡು ಅದಕ್ಕೆ ಜಾಲರಿ ಮಾಡಿ ವೆಲ್ಡಿಂಗ್ ಮಾಡಿಕೊಂಡು ತಾಡ್ ಪಲ್ ಹಾಕಿ 1,00,000 ಲೀಟರ್ ಇಡಂತ 4 ಟ್ಯಾಂಕ್ ಮಾಡಿವಿ ಸರ್. ಈಗ ಅದು ಏನಾಗತ್ ಸರ್, ಅದನ್ನು ಮಾಡೋದ್ರಿಂದ ಈಗ ನಾವು ಕೃಷಿ ಹೊಂಡದಲ್ಲಿ ಬೆಳೆದಕ್ಕ ಡಬಲ್ ಆಹಾರ ಕೊಡಬೇಕು. ಆನಂತರ ಆಹಾರದ ಕೊರತೆಯಿಂದ ದೌಡ್ ಮೀನುಗಳು ಡೆವಲಪ್ ಆಗೋದಿಲ್ಲ. ಅದ್ರ 1 ವರ್ಷ ಆಯ್ತಂದ್ರೆ ಇದರಲ್ಲಿ 6 ತಿಂಗಳಲ್ಲಿ ಮೀನುಗಳು ಡೆವಲಪ್ ಆಗ್ತಾವ. ಈ ಲೆಕ್ಕಕ್ಕ ನಾವು ಬಯೋಫ್ಲೆಕ್ಸ್ ನಲ್ಲಿ ಮಾಡಿವಿ ಸರ್. ಈಗ ನಡೆದೈತಿ ಈಗ ವರ್ಕ್, ಇನ್ನೊಂದು 15 ದಿನ ತಿಂಗಳೊಳಗಾಗಿ ಮೀನು ಬಿಡ್ತು ಸರ್. ಹೇಗೆ ಇಲಾಖೆಯಿಂದ ಬಯೋಫ್ಲೆಕ್ಸ್ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ತಮಗೆ ಅನುಕೂಲತೆಗಳು ಸಿಗ್ತಾ? ಅದರಲ್ಲಿ ಸಬ್ಸಿಡಿ ಗಿಬ್ಸಿಡಿ ಸಿಗ್ತಾವ ಸರ್ ರೈತರಿಗೆ. ನಾವು ಮತ್ಸ್ಯ ಯೋಜನೆ, ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆ ಅಡಿಯಲ್ಲಿ ಮಾಡಿವಿ ಸರ್. ಮಾಡಿದಿರಿ. ಈಗ ದನಗಳ ಸಾಕಾಣಿಕೆ ಅಂದ್ರೆ ಏನೇನ್ ದನಗಳಿದಾವ ತಮ್ದು? ಏನಾದ್ರು ಆಕಳುಗಳು? ಆಕಳುಗಳು, ಜರ್ಸಿ ಆಕಳ ಇದಾವ, HF ಇದಾವ, ಆಮೇಲೆ ಎಮ್ಮಿಗಳು ಇದಾವ ಸರ್. ಏನು ಗೊಬ್ಬರ ಅದು ಎಷ್ಟು ಉತ್ಪಾದನೆ ಆಗತ್ತೆ? ಗೊಬ್ಬರ ಸಾಕಷ್ಟು ಸರ್. ಗೊಬ್ಬರ ಸುಮಾರು ನಮ್ಗ ನಮ್ಮ ಒಂದು ವರ್ಷಕ್ಕ ಒಂದು 30-35 ಟ್ರಿಪ್ ಹೆಂಡಿ ಗೊಬ್ಬರ ಆಗತ್ತೆ ಸರ್. ನಿಮ್ ತೋಟಕ್ಕೆಲ್ಲ ಫುಲ್ ಅದೇ ಗೊಬ್ಬರ ಯೂಸ್ ಮಾಡ್ತೀವಿ ಸರ್. ಆಮೇಲೆ ಒಂದು 10-12 ಒಟ್ಟು ಒಂದು 50 ಟ್ರಿಪ್ ಆಗತ್ ನೋಡ್ರಿ. ಕುರಿ 100 ಕುರಿ ಇದಾವ ನಮ್ಮ. ಹಿಂಗಾಗಿ ಕುರಿಯಿಂದ ಒಂದು 50 ಟ್ರಿಪ್ ಗೊಬ್ಬರ ಆಗತ್ತೆ ಸರ್. ಹಾಲು ಉತ್ಪಾದನೆ ಆಗ್ತಾ ಇದೆಯಾ? ಹಾಲು ಮಾರಾಟ ಹಾಲು ಆಗತ್ತೆ ಸರ್. ಹಾಲು ಅಲ್ಲೇ ನಾವು ಇದಕ್ ಕೊಡ್ತೀವಿ, ನಮ್ಮ ಡೈರಿ ಮಾಡಿದ್ವಿ, ಡೈರಿಗೆ ಕೊಡ್ತೀವಿ ಸರ್. ಸೊಸೈಟಿ ಸೊಸೈಟಿಗೆ ಕೊಡ್ತೀವಿ ಸರ್. ಹೇಗೆ ರೇಟ್ ಅದು ಕೊಡ್ತಾ ಇದೆ ಡೈರಿ ಸೊಸೈಟಿ? ಡೈರಿ ರೇಟ್ ಇಲ್ಲ ಸರ್, ಈಗಿನ ಮಾರ್ಕೆಟ್ ಗೆ ರೇಟ್ ಜಾಸ್ತಿ ಆಗ್ಬೇಕು ಸರ್. ಅವು ಈಗ 24 ರೂಪಾಯಿ ಪ್ಲಸ್ 5 ರೂಪಾಯಿ 29 ರೂಪಾಯಿ ಲೀಟರ್ ಬಿಡುತ್ತೆ ಸರ್. ಆದ್ರೂ ಅಂತ ಲಾಭದಾಯಕ ಅಲ್ಲ ಈಗ ಸದ್ಯಕ್ಕ ಹೈನುಗಾರಿಕೆ ಸರ್. ಈಗ ಅದಕ್ಕ ಕನಿಷ್ಠ ಅಂದ್ರೆ 35 ರೂಪಾಯಿ ಆದ್ರೆ ಒಳ್ಳೆ ರೇಟ್ ಈಗ, ಯಾಕಂದ್ರೆ ಎಲ್ಲವೂ ಕಾಸ್ಟ್ಲಿ ಆಗಿಬಿಟ್ಟು ಈ ಫುಡ್. ಈಗ ನೀವು ತೋಟಗಾರಿಕೆ ಬೆಳೆಗಳನ್ನ ಮಾಡಿದ ಮೇಲೆ ದನಗಳ ಮೇವಿಂದು ಇಷ್ಟೆಲ್ಲ ದನನು ಮಾಡಿರಿ, ಕುರಿ ಮಾಡಿರಿ, ಮೇವದು ಹೇಗ್ ಮಾಡ್ಕೋತೀರಿ ಮತ್ತೆ? ಮೇವಿ ನಾವೆಲ್ಲ ಸಂಗ್ರಹಣೆ ಮಾಡಿವಿ ಸರ್. ಈಗಾಗಲೇ ಇಲ್ಲಿ ಜೋಳ ಸೊಪ್ಪಿ ಆಮೇಲೆ ಕಡ್ಲೆ ಒಟ್ಟು ಇವೆಲ್ಲ ಸುಮಾರು ಒಂದು 60 ಟ್ರಿಪ್ ಸಂಗ್ರಹಣೆ ಮಾಡಿವಿ. ಈಗ ದನಗಳಿಗೆ ನೆಲ್ಲುಲ್ಲನು ಈಗ ಏರಕ್ ನಾಳಿಂದ ಏರಕ್ಕತ್ತು ಸರ್. ನೆಲ್ಲುಲ್ಲನು ಅಲ್ಲಿ ನೀರಾವರಿ ಸಮೀಪ ಅಂದ್ರೆ ಬೇರೆ ಕಡೆಯಿಂದ ಪರಿಚಯ ಮಾಡ್ಕೊಂಡ್ಬಿಡ್ತೀರಿ ಎಲ್ಲ ಮೇವನ್ನ? ಪರಿಚಯ ಇಲ್ಲ ಬಿಡ್ರಿ, ಈಗ ಪರಿಚಯ ತಗೊಂಬರಕ ಖರ್ಚು ಜಾಸ್ತಿ ಆಗುತ್ತೆ ಸರ್. ಹಂಗ ಫ್ರೀ ಕೊಡ್ತಾರ ಸರ್ ನೀರಾವರಿಯಲ್ಲಿ ಸತ್ಯ. ಆಮೇಲೆ ಆ ತರದಕ್ಕ ಲೇಬರ್ ಚಾರ್ಜ್ ಜಾಸ್ತಿ ಆಗ್ತದೆ ಸರ್, ಲೇಬರ್ ಟ್ರಾಕ್ಟರ್. ಮತ್ತೆ ಹಸಿವು ಮೇವು ಹುಲ್ಲದು ಏನಾದ್ರು ಹತ್ಕೊಂಡಿರಿ? ಹಸಿ ಮೇವು ಹುಲ್ಲು ಹಾಕಿದ್ವಿ ಸರ್. ಈ ವರ್ಷ ಮಳೆಗಾಲ ಜಾಸ್ತಿ ಆದಕ್ಕ ಅದು ಹುಲ್ಲು ಹಾಕಿದಲ್ಲಿ ನೀರ್ ನಿಂತು ಜೋಗ ನಿಂತು ಹುಲ್ ಒಣಗೋಗೈತೆ. ಈಗ ಮತ್ತೆ ಈಗ ಅದಕ್ಕೆ ಕೇಡ್ಗಾಲ ಬಸಿಗಾಲ ತೆಗದ ಈ ಸಲ ಒಂದ್ 2 ಎಕರೆ ಇನ್ನೊಂದ್ 2 ಎಕರೆ ಒಟ್ಟು 16 ಎಕರೆ ಇತ್ತು. 2 ಎಕರೆದಲ್ಲಿ ಇದನ್ನ ಮಾಡ್ತೀವಿ ಸರ್. ಈಗ ಕುರಿ ಸಾಕಾಣಿಕೆ ಏನ ಅನಿಸ್ತ ನಿಮಗೆ? ಕುರಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈಗಾಗಲೇ ಮೊದಲು ಆಡು ಸಾಕಾಣಿಕೆ ಒಂದ್ 2 ವರ್ಷ ಮಾಡಿದ್ವಿ ಸರ್. ಆಡು ಸಾಕಾಣಿಕೆ ಒಳ್ಳೆ ಲಾಭದಾಯಕ, ಆದ್ರೆ ಮೇಸಕ್ ಬಹಳ ತ್ರಾಸ ಆಯ್ತು ಸರ್. ಅದು ಹೊರಗೆ ಬಿಟ್ಟು ಮೇಯಿಸ್ತೀವಿ. ಹಂಗಾಗಿ ಆಡು ಮಾರಿ ಕುರಿನ ಮಾಡಿವಿ ಸರ್. ಈಗ ಕುರಿ ಅಂದ್ರೆ ಇದನ್ನ ಕಟ್ಟಿ ಮೇಯಿಸ್ತಾ ಇದ್ದೀರಿ? ಇಲ್ರಿ, ಹೊರಗಡೆ ಬಿಡ್ತು ಸರ್. ಹೊರಗಡೆ ಬಿಡ್ತೀರಿ? ಹೊರಗಡೆ ಬಿಡ್ತೀವಿ ಸರ್. ಹೇಗೆ ಅಲ್ಲೆಲ್ಲ ಮೇಯಿಸ್ಲಿಕ್ಕೆ ಅದು ನಿಮಗೆ ಅನುಕೂಲತೆ ಇದಾವ? ಜಗ ಅನುಕೂಲತೆ ಐತಿ, ಯಾಕಂದ್ರೆ ನಮ್ಮ ಹಣ್ಣಿನ ಗಿಡ ಇರೋ ನಮ್ಮ ಅದರಲ್ಲಿನ ಒಂದು ಮೂರ್ನಾಲ್ಕು ತಿಂಗಳ ಮೇಯ್ತಾವ. ಅಂದ್ರೆ ನೀವು ದಾಳಿಂಬೆಯಲ್ಲಿ ಬಿಟ್ಬಿಡ್ತೀರೇನು ಹಣ್ಣೆಲ್ಲ? ದಾಳಿಂಬೆಯಲ್ಲಿ ಕೊಡ್ತು ಸರ್, ಇದು ಕ್ರಾಪ್ ಇದ್ದಾಗ ಬಿಡಾಗಲ್ಲ ಸರ್. ಕ್ರಾಪ್ ಇಂದಾಗ ಬಿಡ್ತು ಸರ್. ಬಿಡ್ತೀರಿ? ಈಗ ಮಲ್ಲಿಗೆಯಲ್ಲಿಯೂ ಸಹ ಬಿಡಬಹುದು ಕುರಿಗಳನ್ನ? ಮಲ್ಲಿಗೆ ಮೂರ್ನಾಲ್ಕು ತಿಂಗಳು ಬಿಡಬಹುದು, ಆರ್ ತಿಂಗಳು ಬೆಳೆ ಅದು ಸರ್. ಈಗ ಸ್ಟಾರ್ಟ್ ಆಗೈತ್ರಿ ಮಲ್ಲಿಗೆ, ಇನ್ನೊಂದು ಐದು ತಿಂಗಳು ಇರುತ್ತೆ ಸರ್ ಮಲ್ಲಿಗೆ. ಮಲ್ಲಿಗೆ ಅದರಲ್ಲಿ ಬಿಡ್ತು ಸರ್ ಕುರಿಗಳು. ಅಲ್ಲೇ ಮೇವು ತಿಂತಾವೆ ಮತ್ತೆ ಗಿಡ ಮಲ್ಲಿಗೆ ಗಿಡದ ತಪ್ಪಲಾಗಿ ಎಲ್ಲ ತಿಂತಾವ ಸರ್. ಕುರಿ ಸಾಕಾಣಿಕೆ ಲಾಭದಾಯಕ ಹೇಗಾಗ್ತಾ ಇದೆ ತಮಗೆ? ಕುರಿ ಸಾಗ ಇದರಿಂದ ಅದರಿಂದ ಈಗ ತಳಿಗಳು ಅಭಿವೃದ್ಧಿ ಆಗ್ತಾವ ಸರ್. ಅಂದ್ರೆ ಕುರಿ ಏನು ನೀವು ಕೆಂಗುರಿನ ಮಾಡ್ಕೊಂಡಿರಿ? ಟೆಂಗುರಿ ಸರ್, ಟೆಂಗುರಿ ಟೆಂಗುರಿ ಅದಕ್ಕೆ ನಾವು ಹೆಣ್ಣು ಗುರಿ ಇತ್ತಂದ್ರ ಅದನ್ನ ನಮ್ಗೆ ಅಭಿವೃದ್ಧಿಗೆ ಇದನ್ನ ಹೆಚ್ಚಿಗೆ ನಾವು ಇವತ್ತು ಕುರಿ ಮಾಡಿದ್ರೆ ಈಗ ನೂರ ಆಗ್ಯಾವ ಸರ್. ಈಗ ಇವು ಟಗರು ಬಂದನ್ನೆಲ್ಲ ಮಾರಾಟ ಮಾಡುತ್ತೆ ಸರ್. ಹೇಗೆ ಎಷ್ಟು ತಿಂಗಳ ಮರಿಯನ್ನ ಹೇಗೆ ರೇಟ್ ಮಾಡ್ತೀರಿ? ಮೂರರಿಂದ ಮೂರುವರೆ ತಿಂಗಳ ಮರಿಗಳು ಮಾರಾಟ ಮಾಡುತ್ತೆ ಸರ್. ಹೇಗೆ ರೇಟ್ ಸಿಗುತ್ತೆ ನಮಗೆ? ಐದುವರೆ ಸಾವಿರ ಸಿಗುತ್ತೆ ಸರ್ ಒಂದು ಟಗರ್ ಮರಿಗೆ. ಐದರಿಂದ ಐದುವರೆ ಸಾವಿರ ಸಿಗತ್ತ? ಅವು ಸುಮಾರು ಒಂದು ಐವತ್ತು ಅರವತ್ತು ಕುರಿ ಇದಾವಲ್ಲ, ಒಂದು ಇಪ್ಪತ್ತೈದು ಮೂವತ್ತು ಟಗರ್ ಬರ್ತಾವ ಸರ್. ಅದರಿಂದ ಒಂದು ಒಂದೂವರೆ ಲಕ್ಷ ಈಗ ಆಗುತ್ತೆ ಸರ್. ಪ್ರತಿ ವರ್ಷ ಎಷ್ಟು ಮರಿ ಉತ್ಪಾದನೆ ಆಗ್ತಾ ಇದೆ ಟಗರ ಮರಿ ಮತ್ತೆ ಕುರಿ ಮರಿ? ಅರವತ್ತರಿಂದ ಎಪ್ಪತ್ತು ಕುರಿಗಳು ಉತ್ಪಾದನೆ ಆಗ್ತದೆ ಸರ್. ಹೇಗೆ ಅದಕ್ಕೆ ಮತ್ತೆ ಒಬ್ರು ಇಂಡಿಪೆಂಡೆಂಟ್ ಆಗಿ ಮೇಯಿಸಲಿಕ್ಕೆಲ್ಲ ಬೇಕು ಜನ? ಒಂದ್ ಆಳ್ ಬೇಕು ಸರ್. ಒಂದ್ ಆಳ್ ಅಂದ್ರೆ ಎಷ್ಟು? ಒಂದು ನೂರು ಕುರಿ ಮೇಂಟೈನ್ ಮಾಡ್ಕೋಬಹುದಾ? ಒಂದ್ ಆಳ್ ಅಂದ್ರೆ ನೂರು ಕುರಿ ಮೇಂಟೈನ್ ಮಾಡಬಹುದು ಸರ್. ನೂರು ಕುರಿ ಅಂದ್ರೆ ಒಂದ್ ಸುಮಾರು ಒಂದ್ ವರ್ಷದಲ್ಲಿ ಒಂದೇ ಮರಿ ಹಾಕ್ತಾವ ಎರಡೆರಡು ಹಾಕ್ತಾವ ಕುರಿ ಮರಿ? ಸರ್ ಎರಡು ವರ್ಷಕ್ಕೆ ಮೂರು ಮರಿ ಹಾಕ್ತಾವ ನೋಡ್ರಿ ಸರ್. ಎರಡು ವರ್ಷ ನಡುವೆ ಮೂರು ಮರಿ ಬರ್ತಾವ? ಮೂರು ಮರಿ ಬರ್ತಾವ ಸರ್. ಒಳ್ಳೆ ಲಾಭ ಅಂದ್ರೆ ಟಗರ್ ಮರಿ ಬಂತಂದ್ರೆ ಲಾಭ ನಿಮ್ಗೆ? ಟಗರ್ ಮರಿ ಬಂತಂದ್ರೆ ಲಾಭ, ಹೆಣ್ಣು ಮರಿ ಬಂತಂದ್ರೆ ಕುರಿಗಳು ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ತಾವು ಈ ಪೇರು ಮಾಡ್ಕೊಂಡಿವ್ ಅಂತಂದ್ರೆ, ಸೀತಾಫಲ ಮಾಡಿವ್ ಅಂತಂದ್ರೆ ಹೇಗೆ ಬೆಳೆಗಳ ಪ್ರಾರಂಭ ಆಗಿದೆ ಹಣ್ಣೆಲ್ಲ ಬರಲಿಕ್ಕೆ? ಈಗ ಇದು ಸೀತಾಫಲ ಎನ್ಎಂಕೆ ಗೋಲ್ಡ್ ಮಾಡಿದಲ್ರಿ, ಅದು ಸುಮಾರು ನಾಲ್ಕನೇ ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಗುತ್ತ. ಈಗ ನಾವ್ ಹಚ್ಚಿ ಪೋಣೆ ಎರಡು ವರ್ಷ ಆಗಿತ್ತು ಸರ್. ಈಗ ಒಂದು ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗತ್ತ ಅದು. ಈಗ ಪೇರ್ಲ ಸ್ಟಾರ್ಟ್ ಆಗೈತೆ ಸರ್. ಹೇಗೆ ಪೇರ್ಲ ಮಾರಾಟ ರೇಟ್ ಅದು ಸಿಗ್ತಾ ಇದೆ? ರೇಟ್ ಸ್ವಲ್ಪ ಮೀಡಿಯಂ ರೇಟ್ ಸರ್. ನಾವು ಮಾರಾಟ ಅಲ್ಲ, ತೋಟ ಅದ್ರಲ್ಲೇ ನಮ್ ತೋಟದಾಗ ಕೊಟ್ಬಿಡ್ತು ಸರ್. ಯಾವ ತಳಿ ಹಾಕಿರಿ ಪೇರು? ಪೇರು ತಳಿ ತೈವಾನ್ ಪಿಂಕ್ ಸರ್. ತೈವಾನ್ ಪಿಂಕ್. ಹೇಗೆ ಹಣ್ಣು, ಗುಣಮಟ್ಟ, ರುಚಿ ಹೇಗೆ? ಹಣ್ಣಿನ ಗುಣಮಟ್ಟ ಒಳ್ಳೆ ಹಣ್ಣು ಸರ್. ಅದು ಇಪ್ಪತ್ ರೂಪಾಯಿ ಕೆಜಿ ಮಾರಾಟ ಅಲ್ಲೇ ಜಗದ ಮೇಲೆ ಕೊಟ್ಬಿಡ್ತು ನೋಡಿ ಸರ್. ಅಲ್ಲಿಗೆ ಬಂದ್ ಹೋಯ್ತಾರೆ, ಅಲ್ಲೇ ಬಾಕ್ಸ್ ಲೆಕ್ಕ ಕೊಟ್ಬಿಡ್ತು ಸರ್. ಏನ್ ಪೇರುನಲ್ಲಿ ಏನ್ ಸಮಸ್ಯೆ ಬರ್ತಾ ಇದೆ ಏನಾದರೂ? ಅದಕ್ಕ ಸ್ವಲ್ಪ ರೋಗ ಬರ್ತದೆ ಸರ್, ಒಂದು ಕರಿಯ ರೋಗ ಬರ್ತದೆ ಸರ್. ಅದಕ್ಕೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಸರ್. ಸೀತಾಫಲ ಮತ್ತು ಪೇರು ಸಪರೇಟ್ ಆಗಿ ಮಾಡ್ಕೊಂಡಿರ ಅಥವಾ ಎರಡು? ಅದು ಏನ್ ಮಾಡಿ ಸರ್, ಅದು ಸೀತಾಫಲ ಹನ್ನೆರಡು ಫೀಟ್ಗೆ ಒಂದ್ ಸಾಲ್ ಮಾಡಿದ್ವಲ್ರಿ, ಒಂದ್ ನಾಲ್ಕು ವರ್ಷ ಅದು ಬೆಳೆ ಇದಂತೇಳಿ ನಡುವರ್ಕ ಆರ್ ಫೀಟ್ಗೆ ಒಂದ್ ಸಾಲ ತೈವಾನ್ ಪಿಂಕ್ ಮಾಡಿವಿ ಸರ್. ಮತ್ತೆ ಅದು ಆರ್ ಫೀಟ್ಗೆ ಒಂದ್ ಇರುತ್ತೆ ಸರ್. ಅದು ಅದು ನಾವು ಇನ್ನೊಂದು ಎರಡು ವರ್ಷ ಎರಡು ಬೆಳೆ ತಕ್ಕಡ ತೆಗೆದು ಬಿಡ್ತು ಸರ್. ಪೇರು ತೆಗೆದು ಬಿಡ್ತೀರ? ಈ ಸೀತಾಫಲ ಸ್ಟಾರ್ಟ್ ಆಯ್ತು, ತೈವಾನ್ ಪಿಂಕ್ ತೆಗೆದು ಬಿಡ್ತೀವಿ ಸರ್. ಈಗ ಸೀತಾಫಲ ಎನ್ಎಂಕೆ ಗೋಲ್ಡ್ ತಳಿ ಹೇಗೆ ಅದನ್ನ ಹೆಚ್ಚಿದ್ರಲ್ಲ, ಮತ್ತೆ ಬೇರೆ ತಳಿ ಯಾವ್ದು ಯಾಕೆ ಸರ್? ಇದಕ್ಕೆ ಅದು ಜವಾರಿ ಇದಕ್ಕೆ ಗ್ರಾಫ್ಟ್ ಮಾಡ್ರಿ ಸರ್. ಎನ್ಎಂಕೆ ಗೋಲ್ಡ್ ಜವಾರಿ ಏನ್ ಸೀತಾಫಲ ಐತಲ್ರಿ, ಅದಕ್ಕೆ ಇದು ಮಾಡ್ರಿ. ಅದು ಖರ್ಚು ಇಲ್ಲದ ಬೆಳೆ ನೋಡ್ರಿ ಸರ್. ಅದಕ್ಕೇನ್ ನಾವ್ ಏನು ಒಂದು ಜೀರೋ ಇದಿಲ್ಲ ನೋಡ್ರಿ. ಏನು ರೋಗ ಕೀಟ ಏನ್ ಸಮಸ್ಯೆ? ಏನ್ ರೋಗ ಈಗ ಏನ್, ನಾವ್ ಇವತ್ತಿಗೆ ಔಷಧ ಹೊಡೆದಿಲ್ಲ ಏನಿಲ್ಲ. ಅದಕ್ಕೂ ಒಳ್ಳೆ ಸ್ವಲ್ಪ ನೀರ್ ಒಂದು ಬಿಟ್ಕಂತ ಹೋಗಿರ್ತವೆ. ನೀರ ಗೊಬ್ಬರ ಹಾಕೊಂತ ಹೋಗ್ಬೇಕಷ್ಟೇ? ನೀರು ಗೊಬ್ಬರ ಎಂಡಿ ಗೊಬ್ಬರ ಅಂತ ಸಾಕಷ್ಟು ಸರ್ ನಮ್ದು. ಎಂಡಿ ಗೊಬ್ಬರ ಇದು ಉಳಿದ ನಾವ್ ಯಾವ ಅವಕ್ಕೆ ಯಾವ್ದೂ ತಳಿಯನ್ ತಿಂಗಿಗೆ ಯಾವ್ದು ಸರ್ಕಾರಿ ಗೊಬ್ಬರ ಇವ್ ಯಾವನು ಇದನ್ನ ಮಾಡಿಲ್ಲ ಸರ್. ಅವೆಲ್ಲವೂ ಇದನ್ನ ಆರ್ಗ್ಯಾನಿಕ್. ಹೇಗೆ ಈಗ ಸೀತಾಫಲನ್ನ ಲಿಂಗಸೂರು ತಾಲೂಕಿನಲ್ಲಿ ಹಚ್ಚಿದಂತ ರೈತರು ಹೇಗೆ ಇಳುವರಿ ತೆಗಿತಿದ್ದಾರೆ, ಅವರ ಅಭಿಪ್ರಾಯ ಹೇಗಿದೆ? ಅಭಿಪ್ರಾಯ ಒಳ್ಳೆ, ಇದು ತೈವಾನ ಪಿಂಕ್ ಮಾತ್ರ ನಮ್ಗೆ ಒಳ್ಳೆ ಇದು ಅನ್ಸೈತ್ ನೋಡ್ರಿ. ಮುಗಿದೆಲ್ಲ ಈಗ ಸ್ವಲ್ಪ ಇದ ಆಗಿಲ್ಲ, ತೈವಾನ್ ಪಿಂಕ್ ಮಾತ್ರ ಒಳ್ಳೆ ಬೆಳೆ ಬರಕೈತೆ ನೋಡ್ರಿ. ಅಲ್ಲ ಈಗ ಎನ್ಎಂಕೆ ಗೋಲ್ಡ್ ಹಾಕಿದಂತ ರೈತರು ಹೇಗೆ ತೆಗಿತಾ ಇದಾರೆ, ಹೇಗೆ ಮಾರಾಟ ಮಾಡ್ತಾ ಇದ್ದಾರೆ? ಹೊಸದಾಗಿ ಸರ್ ನಮ್ಮಲ್ಲಿ ಕುಷ್ಟಿಗೆಯಲ್ಲಿ ಒಬ್ರು ಮಾಡಿದ್ರು ರೈತರು, ಕುಷ್ಟಿಗೆಯರು ಮಾಡಿದ್ದು. ಆಮೇಲೆ ಮಹಾರಾಷ್ಟ್ರ ಬಾಳ ಮಾಡ್ರಿ ಸರ್, ಮಹಾರಾಷ್ಟ್ರಕ್ಕೆ ಹೋಗಿ ನೋಡ್ಕೊಂಬ ಇದ್ವಿ. ನಮ್ಮಲ್ಲಿ ಇಲ್ಲಿ ಕುಷ್ಟಿಗೆಯಲ್ಲಿ ಒಬ್ರು ರೈತರು ಮಾಡಿರ, ಅದು ಒಳ್ಳೆ ಬೆಳೆ ಅಂತಾನ ನಾವು ಅದನ್ನ ಈಗ ಹೆಚ್ಕೊಂಡ್ವಿ. ನಮ್ಮಲ್ಲಿ ಈಗ ಆಗೈತ್ರಿ ಒಂದು ಸುಮಾರು ಒಂದು 1000 ಎಕರೆ ಆಗೈತಿ ನೋಡ್ರಿ ಈಗ ನಮ್ಮಲ್ಲಿ ತುರ್ತಾರಕದಲ್ಲಿ. 1000 ಎಕರೆ ಆಗಿದೆ? ಸಾವಿರ ಎಕರೆ ಆಗುತ್ತೆ. ಅಂದ್ರೆ ದಾಳಂಬ್ರಿ ನೋಡಿಬಿಟ್ರೆ ಇದಕ್ಕೆ ಬಹಳ ಹಗರ್ ಬೆಳೆ ಇದೆ. ದಾಳಿಂಬ್ರಿಗೆ ಕಂಡಂಗ್ ಕತ್ ಸರ್, ಈಗ ನಮ್ದು ಮೂರನೇ ಬೆಳೆ ತೆಗಿದೀವಿ ಸರ್, ಆದ್ರೆ ಎರಡು ಬೆಳೆ ಚಲೋ ಬಂದು ಮಳೆಗಾಲ ಜಾಸ್ತಿ ಆಯ್ತಲ್ಲ ಸರ್. ಹೌದೌದು, ಮಳೆಗಾಲ ಜಾಸ್ತಿ ಆಗೋದಕ್ಕ ಇದು ಫೇಲ್ ಆಗೈತ್ ಸರ್ ದಾಳಿಂಬೆ. ಆಮೇಲೆ ಖರ್ಚು ಬಾಳ ಸರ್, ನಾವು ಸುಮಾರು ಒಂದು ಏಳರಿಂದ ಎಂಟು ಲಕ್ಷ ಖರ್ಚು ಮಾಡಿದ್ವಿ. ಏಳು ಲಕ್ಷದ ಆಯ್ತು ನೋಡ್ರಿ ಬೆಳೆ. ಎಷ್ಟು ಒಂದ್ ಎಕರೆಗೆ? ಏನ್ರಿ ಒಟ್ಟ ನಾಲ್ಕು ಎಕರೆ ಐತ್ ಸರ್. ಅದ್ ನಾವ್ ಏನ್ ಖರ್ಚು ಮಾಡಿವ ಅಷ್ಟಾಗೈತೆ ನೋಡ್ರಿ. ಅಷ್ಟಾಗಿದೆ ಬಂತಂದ್ರೆ ಒಮ್ಮೆ ಬಂಪರ ಲಾಭ ಬರುತ್ತೆ. 17 ಲಕ್ಷದ ಆಯ್ತು ಸರ್. ಮತ್ ನೋಡಿ ಒಳ್ಳೆ ಲಾಭ. ಒಳ್ಳೆ ಲಾಭ ಸರ್. ಹೇಗೆ ನಿಮ್ಗೆ ತೋಟಗಾರಿಕೆ ಬೆಳೆ ಮಾಡಾಕತ್ತಿದ್ಮೇಲೆ ಒಳ್ಳೆ ಒಂದು ಆದಾಯ ಆಯ್ತು, ಚೆನ್ನಾಗಿ ತಮ್ಮ ಆರ್ಥಿಕ? ಇಲ್ಲ ಸರ್ ಆರಾಮ, ನಮ್ಗೇನು ಒಳ್ಳೆ ಇದೈತೆ, ಆಮೇಲೆ ಶಾಂತಿ ಐತೆ. ಈಗ ಒಳ್ಳೆ ಆದಾಯ ಅಂತ ನಮ್ಗೆ ತೈವಾನ್ ಪಿಂಕಿಂದ ವರ್ಷ ಒಳ್ಳೆ ಲಾಭ ಲಾಭ ಸರ್. ಹೇಗೆ ನೀರಾವರಿ ಅನುಕೂಲತೆಗಳನ್ನ ಎಲ್ಲಾ ಡ್ರಿಪ್ ಮಾಡಿಸ್ಕೊಂಡ್ಬಿಟ್ರೆ ತೋಟಕ್ಕೆಲ್ಲ? ಎಲ್ಲ 14 ಎಕರೆ ಡ್ರಿಪ್ ಮಾಡಿಬಿಟ್ಟಿವಿ ಸರ್. 14 ಎಕರೆ ಡ್ರಿಪ್ ಅಂದ್ರೆ ಆಳಿನ ಸಮಸ್ಯೆ ಏನಿಲ್ಲ ತಮಗೆ ನೀರ್ ಹಾಸೋದು? ಆಳಿದ ನೀರ ವಾಲ್ಗಳು ಮಾಡಿದ್ರು ಸರ್. ವಾಲ್ಗಳು ನೀರ್ ಯಾವ ವಾಲ್ಗೆ ಬಿಡ್ಬೇಕು ಅನ್ನೋದು ಗೊತ್ತು ಮಾಡ್ಕೊಂಡು ಬಿಟ್ಕೊಂಡ್ಬಿಡ್ತೀವಿ ಸರ್. ಹೇಗೆ ಅನಿಸ್ತದ ನಿಮ್ಗೆ ತೋಟಗಾರಿಕೆ ಬೆಳೆಗಳನ್ನ ಮಾಡೋದ್ರಿಂದ ಆಳಿನ ಸಮಸ್ಯೆ ಕಡಿಮೆ ಮಾಡ್ಕೋಬಹುದು ಅಂತ ಅನಿಸ್ತದ? ಆಳಿನ ಸಮಸ್ಯೆ ಕಮ್ಮಿ ಮಾಡ್ಕೋಬಹುದು ಸರ್. ಕಮ್ಮಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಸರ್. ಯಾಕಂದ್ರೆ ಅವಾಗ ಹಿರಿನೀರು ಬಿಡೋದು, ನೀರು ವೇಸ್ಟ್ ಆಗೋದು, ಏನ್ ನೀರು ಪಾರಿ ಏನು ವೇಸ್ಟ್ ಹಾಕಿಲ್ಲಲ್ಲ ಸರ್. ಹೌದು, ಹಿಂಗಾಗಿ ಸ್ವಲ್ಪ ನಮ್ಗ ಒಳ್ಳೆ ಇದು ಅಂತ ಅನಿಸೈತ್ ನೋಡ್ರಿ. ಹೇಗೆ ತಾವು ಎತ್ತುಗಳಿಟ್ಟು ಒಕ್ಕಲ್ತನ ಮಾಡಾಕತ್ತಿರೋ ಅಥವಾ ಟ್ರ್ಯಾಕ್ಟರ್? ಇಲ್ಲ ಸರ್, ನಾವು ಟ್ರ್ಯಾಕ್ಟರ್ ಐತ್ ಸರ್, ಎತ್ತುಗಳು ಇಲ್ಲ ಸರ್. ಎತ್ತುಗಳು ಅವಶ್ಯಕ ಬರೋಲ್ಲ ಸರ್. ಅವಶ್ಯಕತೆ ತೋಟಗಾರಿಕೆ ಬೆಳೆಯಲ್ಲಿ ಬರೋದೇ ಇಲ್ಲ. ಏನೋ ಅವಶ್ಯಕತೆ ಏನ್ ಬರೋದಿಲ್ಲ ಸರ್. ಹಿಂಗಾಗಿ ನಾವು ಇದ್ರಲ್ಲೇ ಟ್ರ್ಯಾಕ್ಟರ್ಲೇ ಮಾಡ್ಕೊಂಡ್ಬಿಡ್ತೀವಿ. ಏನು ಸಣ್ಣ ಟ್ರ್ಯಾಕ್ಟರ್ ಇಟ್ಟಿರಿ? ಇಲ್ಲ, ದೊಡ್ಡದೈತ್ ಸರ್. ಒಂದು ಸಣ್ಣ ಟ್ರ್ಯಾಕ್ಟರ್ ವರ್ಷ ಖರೀದಿ ಮಾಡ್ತು ಸರ್. ಅದೇ ತೋಟಗಾರಿಕೆ ಬೆಳೆಗಳಲ್ಲಿ ಒಳಗ ಹೊಡಿಬೇಕಾದ್ರೆ ಕುಂಟಿಯದು ಒಂದು ಸಣ್ಣ ಟ್ರ್ಯಾಕ್ಟರ್ ಮಾಡ್ಕೊಂತು ಸರ್. ಯಾಕಂದ್ರೆ ಮಾಡ್ಲೇಬೇಕು, ಯಾಕಂದ್ರೆ ನಾವು ಬಾಡಿಗೆನ ತರಿಸ್ತೀವಲ್ರಿ. ಒಂದ್ ಸಣ್ಣ ಟ್ರ್ಯಾಕ್ಟರ್ ತಾಮಂದ್ಬಿಡ್ತು ಸರ್. ಈ ನೋಡ್ರಿ 14 ಎಕರೆ ತೋಟಗಾರಿಕೆ ಕ್ಷೇತ್ರ ಅಂದ್ರೆ ಹೇಗೆ ನಿರ್ವಹಣೆ ಮಾಡ್ತೀರಿ? ಮನೆಯಲ್ಲಿ ಮಾಡುವಂತವ್ರು ಎಷ್ಟ್ ಜನ ಇದೀರಿ? ಹೇಗ್ ಮಾಡೋರು? ನಮ್ ಮನೆಯಲ್ಲಿ ಈಗ ನಮ್ ಮನೆ ನಮ್ ಹೆಣ್ಮಕ್ಳು, ನಮ್ ಮಗ, ಮನೆಯಲ್ಲಿ ನಮ್ ಸಸಿ, ನಮ್ ತಮ್ಮನ ಹೆಂಡತಿ, ಮೂವರು ಮಾಡೋರಿದಾರ ಸರ. ಮತ್ತೆ ಉಳಿದಂತೆ ಆಳು ಪಾಳನ್ನ ಕರ್ಕೊಂಡ್ ಮಾಡ್ತಾರ ಸರ್. ಏನ್ ಹೇಳ್ತೀರಿ ರೈತರಿಗೆ ತೋಟಗಾರಿಕೆ ಬೆಳೆಗಳನ್ನ ಮಾಡ್ಬೇಕಂತ? ನನಗೇನ ಅನಿಸ್ತದೆ ಸರ್, ಒಂದೇ ಬೆಳೆ ಮಾಡೋದ್ರಿಂದ ರೈತರಿಗೆ ಆ ಬೆಳೆ ಬಂತು ಲಾಭ ರೀ. ಹೌದು, ಒಂದ್ ವೇಳೆ ಫೇಲ್ ಆಯ್ತು ಅಂದ್ರೆ ಒಂದ್ ಸಲಕ್ಕೆ ಹೋಗ್ಬಿಡುತ್ತೆ. ಇದರಲ್ಲಿ ಈಗ ನಾವು 7-8 ಕ್ರಾಪ್ ಮಾಡಿವಲ್ರಿ, ಒಂದ್ ಹೋದ್ರು ಒಂದು ಲಾಭ ಆಗುತ್ತೆ ಸರ್. ಈಗ ಮಲ್ಲಿಗೆ ಹೂವಿನ ಬಗ್ಗೆ ಏನಾಗುತ್ತೆ ನಿಮ್ಗೆ? ಮಲ್ಲಿಗೆ ಹೂವು ಸರ್, ಮಲ್ಲಿಗೆ ಹೂವಿನ ಬಗ್ಗೆ ನಮ್ಗೆ ಬಹಳ, ನಾನು ಈಗ 20 ವರ್ಷ ಮೇಲಾಗತ್ತೆ ಸರ್ ಮಲ್ಲಿಗೆ ಮಾಡೋದ್ರಿಂದ. ಎಷ್ಟೈತೆ ಮಲ್ಲಿಗೆ ಹೂವು ಕ್ಷೇತ್ರ? ನಮ್ದೊಂದು 1/2 ಎಕರೆ ಐತೆ ನೋಡ್ರಿ ಸರ್. ಅಷ್ಟೇ? 1/2 ಎಕರೆ? 1/2 ಎಕರೆ ಐತೆ. 20 ವರ್ಷದಿಂದ ಮಾಡ್ಕೊಂತ ಬಂದಿವಿ. ಅದು ಸುಮಾರು ನಮ್ಗೊಂದು 6 ತಿಂಗಳ ಈಗ ನಮ್ ಮನಿ ಖರ್ಚು, ಆಮೇಲೆ ಕೂಲಿ ಆಳು, ಒಂದು ವಾರಕ್ಕ ಪೇಮೆಂಟ್ ಸರ್. ಹತ್ತು ಮಿನಿಮಮ್ 10,000 ಅಂತ ಪೇಮೆಂಟ್ ಆಗತ್ ನೋಡ್ರಿ ಸರ್. ವಾರಕ್ಕೆ 10,000. 6 ತಿಂಗಳು ಸತತವಾಗಿ ಬರ್ತಿರ್ತದ? 6 ತಿಂಗಳು ಸತತವಾಗಿ ಬರುತ್ತೆ ಸರ್. ಎಷ್ಟಾಗಿರ್ಬೋದು ಕಮ್ಮಿ ಆಗಿರ್ಬೋದು, ನನ್ ಸರಾಸರಿ 1,000 ಆಗ್ಬೋದು ನೋಡ್ರಿ ಸರ್. ಯಾಕೆ ಮತ್ತೆ 1/2 ಎಕರೆ ಇನ್ನಷ್ಟು ಜಾಸ್ತಿ ಮಾಡಬಹುದಾಗಿತ್ತಲ್ಲ ತಾವು? ಇಲ್ಲ ಸರ್, ಅದು ಹೂವ ಇಳಿಸೋದು ಬಹಳ, ಲೇಬರ್ದು ಬಹಳ ಪ್ರಾಬ್ಲಮ್ ಸರ್. ಈಗ ಮನೆಯವರು ಹರಿದು ಬಿಡ್ತಾರೆ ಎಲ್ಲ ಹೂಗಳನ್ನ? ಮನೆಯವರು ಲೇಬರ್ನು ಒಂದ್ 2 ಇಟ್ಕೊಂಡಿರ್ತು ಸರ್. ಆದ್ರ ಬಿಡಂತಿಲ್ರಿ ಸರ್, ಅದು ಅವತ್ ಹೂವ ಕೇಳ್ಬೇಕಂದ್ರೆ ಅವತ್ತೇ ಕೇಳ್ಬೇಕು ಸರ್. ಅವತ್ ಬಿಟ್ರೆ ಹೋಗ್ಬಿಡ್ತದೆ? ಹೆಚ್ಚಿಗೆ ಮಾಡಕ್ ಆಗಲ್ ಸರ್. ಅಂದ್ರೆ ಮೊಗ್ಗೆ ಇದ್ದಾಗ ಹರಿದು ಅದನ್ನ ಪ್ಯಾಕ್ ಮಾಡಿ ಇದು ಮಾಡ್ತೀರಿ ನೀವು? ಹೌದೌದೌದು ಸರ್. ಹೇಗೆ ಅಲ್ಲೇ ಬಂದು ಹೋಯ್ತಾರೆ, ಹೆಂಗ್ ಕೆಜಿ ಕೊಡ್ತೀರಿ ಹೂವನ್ನ? ಇಲ್ರಿ, ಬಸ್ಸಿಗೆ ಇಟ್ಬಿಡ್ತೀವಿ, ಲಿಂಗ್ಸೂರಿಗೆ ಮಾರಾಟ ಮಾಡ್ತೀವಿ ಸರ್. ಹೇಗೆ ಯಾವತ್ತು ರೇಟ್ ಒಂದೇ ಇರತ್ತ? ರೇಟ್ ಇಲ್ರಿ, ಅದು ರೇಟ್ ಹಿಂಗಾರಿ ನಾವ್ ಅಂದ್ರೆ ಒಂದ್ಸಲ ಏನ್ ಕೊಡ್ತೀವಲ್ರಿ, ಈಗ 190 ರೂಪಾಯಿ ಕೆಜಿ ಕೊಟ್ಟಿವಿ ವರ್ಷ. ಅದು ಏಕ ಒಂದೇ ಇದು ಇರ್ತಾರ, ಅದು ಎತ್ತಾದ್ರೂ ಕಮ್ಮಿ ಆದ್ರೆ ಅವ್ರ ಹಂಗ ಹಾಕಿ ಕೊಡ್ಬೇಕ್ರಿ ನಮ್ಗ. ಒಂದ್ ವಾರ ಪೇಮೆಂಟ್ ಕೊಟ್ಬಿಡ್ತಾರ ಸರ್, ಸೋಮವಾರ ಪೇಮೆಂಟ್ ಮಾಡ್ಕೊಂಡಿವಿ ಸರ್. ಕೊಟ್ಬಿಡ್ತಾರ, ನಾವು ರೈತರಿಗೆ ಅವೆಲ್ಲ ಇದ್ರದ್ದು ಪೇಮೆಂಟ್ ಮಾಡ್ತೀವಿ. ಈ ನೋಡಿ ನಿಮ್ಮ ಬಂದದ ಗೊಬ್ಬರ ಎಲ್ಲ ನಿಮ್ಮ ತೋಟಗಾರಿಕೆ ಬೆಳೆಗಳಿಗೆ? ಇವತ್ತು ಟ್ರಿಪ್ ಆಗುತ್ತೆ ಸರ್, ನಮ್ಮ ಹೊಲ್ದೊಳಗೆ ಗೊಬ್ಬರ. ಈಗ ನಾವ್ ಏನ್ ಮಾಡ್ತೀವಿ ಸರ್, JCB ತಗೊಂತೀವಿ. JCB ಒಂದು 4-5 ತಾಸಿನಾಗ 50 ಟ್ರಿಪ್ ನಮ್ಮ ಹೊಲಕ್ಕೆ ಹೊಡ್ಕೊಂಡ್ಬಿಡ್ತೀವಿ ಸರ್. ಈಗ ಬ್ಯಾರೆ ಅದ್ರಲ್ಲಿಂದ ಏರ್ಬೇಕಂದ್ರ ಲೇಬರ್ಗೆ ಚಾರ್ಜ್, ಟ್ರ್ಯಾಕ್ಟರ್ ಚಾರ್ಜ್ ಇದೆಲ್ಲ. ಟ್ರ್ಯಾಕ್ಟರ್ ಏನಲ್ಲ ನೋಡ್ರಿ, ಒಂದ್ 4-5 ತಾಸಿನಾಗ 50 ಟ್ರಿಪ್ ಆಗ್ಬಿಡುತ್ತೆ ಸರ್. JCB ಹಾಕಿಸ್ಬಿಡು, ಟ್ರ್ಯಾಕ್ಟರ್ ಲೋಡ್ ಮಾಡಿಸಿ ಚೆಲ್ಲಿ ಬಂದ್ಬಿಡು ಹೊಲದಲ್ಲಿ. ಹಾಕಿ ಬಂದ್ಬಿಡ್ತು ಸರ್, ಇಲ್ಲ ತುಂಬ ಆಳುಗಳಿಗೆ ಹಾಕಿ. ಅಂದ್ರೆ ಒಟ್ಟಾರೆ ಒಳ್ಳೆ ರೀತಿಯಿಂದ ಸಮಗ್ರ ಕೃಷಿ ಮಾಡೋದ್ರಿಂದ ತಮಗೆ ಒಳ್ಳೆ ರೀತಿಯಿಂದ ಸಮಗ್ರ ಕೃಷಿ ಮಾಡೋದು, ಎಲ್ಲಾ ರೈತ ಬಂದವರು ಸಮಗ್ರ ಕೃಷಿ ಮಾಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ ಸರ್. ಹೊಸ ಬೆಳೆ ಏನಾದ್ರು ವಿಚಾರ ಮಾಡಕತ್ತಿರ? ಮತ್ತೆ ಏನೋ ನೀವು ತಾವು ಅಡ್ಡಾಡ್ತಿರ್ತಾರ ಅಲ್ಲೇ? ಇಲ್ಲ, ಏನಿಲ್ಲ ನೋಡ್ರಿ, ಈಗ ಅದು ಒಂದ್ ಬಯೋಫ್ಲೆಕ್ಸ್ ಮೀನೊಂದು ಮಾಡಕಿತ್ತು ಸರ್. ಮತ್ತೆ ಈಗ ನಾವೇನ್ ಮಾಡಕಿತ್ತು ಸರ್, ಇನ್ನೊಂದು 500 ಕುರಿದು ಒಂದು ಪ್ರೊಜೆಕ್ಟ್ ಮಾಡಕಿತ್ತು ಸರ್. 500 ಕುರಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಈಗ ಅದು ಇದರಲ್ಲಿ ಸ್ಟಾರ್ಟ್ ಇದರಲ್ಲಿ ಐತ್ ಸರ್ ಬ್ಯಾಂಕ್ ಲೋನ್ ತಗೊಂಡ್ ಮಾಡಕ್ಕಿತ್ತು ಸರ್ ಒಳ್ಳೆ ಸಬ್ಸಿಡಿ ಅದಕ್ಕೆ ಒಳ್ಳೆ ಸಬ್ಸಿಡಿ ಐತ್ ಸರ್ ಹಂಗಾಗಿ ತಗೊಂಡ್ ಮಾಡೋಣ ಅಂತ ನಮ್ಮ ಅಭಿಪ್ರಾಯ ಸರ್. ಹೇಗೆ ನಿಮ್ಮ ಲಿಂಗಸೂರಲ್ಲಿ ಎಲ್ಲ ಮಾಡ್ತಾ ಇದಾರೆ ಜನ ಯಾರಾದ್ರೂ ಈಗ ಯಾರಿಲ್ರಿ ಮಲ್ಲೇಶ್ ಗೌಡ್ರು ಗೊತ್ತಿರ್ಬೇಕು ಸರ್ ಮಲ್ಲೇಶ್ ಗೌಡ್ರು ನಾವು ಇಬ್ರು ಕುಡ್ಕೊಂಡು ಮಾಡಕತ್ತಿವಿ ನೋಡಿ ಮಾಡಕತ್ತೀರಿ ಅವರು ತಮ್ಮ ಇದ್ರಲ್ಲಿ ಮಾಡಿದ್ರೆ ನಾವು ನಮ್ಮ ಇದ್ರಲ್ಲಿ ಮಾಡಕತ್ತೀವಿ ಕುರಿ ಸಾಕಾಣಿಕೆ ನಾವು ಕುಡಿಕೊಂಡು ಮಾಡಕತ್ತೀರಿ ಮಾಡಕತ್ತೀವಿ. ಈಗ ನೋಡ್ರಿ ನಮ್ಮ ಜಿಲ್ಲೆಯಲ್ಲಿ ಅದ್ರ ವಿಶೇಷವಾಗಿ ಲಿಂಗಸೂರು ತಾಲೂಕಿನಲ್ಲಿ ಸಾಕಷ್ಟು ಜನ ರೈತರು ತೋಟಗಾರಿಕೆ ಬೆಳೆಗಳನ್ನ ಮಾಡ್ತಾ ಇದ್ದಾರೆ ರೇಷ್ಮೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಬೆಳೆಗಳಿಗೆ ಹೋಗ್ತಾರೆ ಹೊಸ ಹೊಸ ಬೆಳೆಗಳನ್ನ ಹುಡುಕ್ತಾ ಇದ್ದಾರೆ ಬಹಳಷ್ಟು 40 ಎಕರೆ 50 ಎಕರೆ ದಾಳಿಂಬೆಯನ್ನ ಮಾಡಿದಂತ ಇದಾರೆ ದ್ರಾಕ್ಷಿ ಬರ್ತಾ ಇದ್ದಾರೆ ತಾವು ದ್ರಾಕ್ಷಿ ಬೆಳೆ ಪ್ರಯತ್ನ ಮಾಡಿ ನಾನು ದ್ರಾಕ್ಷಿ 1 ಎಕರೆ ಮಾಡ್ಬೇಕಂತ ಐತಿ ಸರ್ ಮಾಡ್ತೇನೆ ಮಾಡ್ತೀರಿ ಮಾಡ್ತೇನೆ ಸರ್ ಈಗ ದಾಳಿಂಬೆ ತೆಗಿಬೇಕಂತ ಇದೊಂದು ವರ್ಷ ಮಾಡಿ ತಿಳಿದು ಬಿಡ್ತಂದ್ರೆ ದಾಳಿಂಬೆ ಹೊಲಕ್ಕೆ 1-2 ಎಕರೆ ದ್ರಾಕ್ಷಿ ಮಾಡ್ಬೇಕಂತ ನನ್ನ ತಲೆಗೆ ಐತಿ ಸರ್ ಮಾಡ್ತೇನೆ ನಾನು ಅದನ್ನ ದ್ರಾಕ್ಷಿನೂ ಮಾಡ್ತೀನಿ. ಒಳ್ಳೇದು ಅಮರಗುಂಡಪ್ಪ ಅವರೇ ನಮ್ಮ ತೋಟಗಾರಿಕೆ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತಿರ್ತ ನಿಮ್ಮ ಕಿವಿ ಮಾತು? ತೋಟಗಾರಿಕೆ ಸಮಗ್ರ ಕೃಷಿ ಸಮಗ್ರ ಮಾಡಿ ತೋಟಗಾರಿಕೆ ಬೆಳೆ ಹಣ್ಣಿನ ಗಿಡಗಳು ಮಾಡೋದ್ರಿಂದ ಒಳ್ಳೆ ಲಾಭ ಬರ್ತಾ ಎಲ್ಲಾ ರೈತರು ಅದನ್ನ ಇದನ್ನ ಮಾಡ್ಕೊಂಡು ಸಮಗ್ರ ಕೃಷಿ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ರೈತರನ್ನ ಅದನ್ನ ಅಳವಡಿಸಿಕೊಂಡ್ರೆ ಒಳ್ಳೇದು ಸರ್. ಜೇನು ಸಾಕಾಣಿಕೆ ಒಂದ್ ಮಾಡಿಲ್ಲ ತಾವು? ಮಾಡಿಲ್ಲ ಸರ್ ಮಾಡಿಲ್ಲ ಮಾಡಿದ್ ಸರ್. ಒಳ್ಳೇದು ಮಾಡಿ ಪ್ರಯತ್ನ ಮಾಡಿ ಹೂವಿನ ಬೆಳೆ ಇರೋದ್ರಿಂದ ಜೇನು ಸಾಕಾಣಿಕೆಯನ್ನು ಇಡಬಹುದು. ಒಳ್ಳೇದು ಅಮರಗುಂಡಪ್ಪ ಅವರು ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರ ತಮಗೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಿಟ್ಟೇಕಲ್ಲೂರು ಗ್ರಾಮದ ರೈತರಾದ ಅಮರಗುಂಡಪ್ಪ ಅವರ ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब भोले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय भारत. ರೈತ ಬಾಂಧವರೇ ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆ ದರಗಳು ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಕಡಲೆಕಾಳು ಕನಿಷ್ಠ 4,180 ಗರಿಷ್ಠ 4,702, ಹತ್ತಿ ಹೈಬ್ರಿಡ್ 44 ಕನಿಷ್ಠ 9,800-12,000, ಶೇಂಗಾ ಗುಂಗ್ರು 3,942-6,331, ಈರುಳ್ಳಿ 350-1,135, ರಾಜಹಂಸ ಭತ್ತ 1,377, ಸೋನಾ ಮಸೂರಿ ಭತ್ತ 1,359-1,919, ಕುಸುಬೆ 4,509-4,999, ಸೂರ್ಯಪಾನ 5,964, ಕೆಂಪು ತೊಗರಿ 4,377-6,077 ಮತ್ತು ಬಿಳಿ ತೊಗರಿ 4,811-5,409 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಲ್ಲ. ಮಣ್ಣಿನಲ್ಲಿನ ತೇವಾಂಶವನ್ನು ಸಂರಕ್ಷಣೆ ಮಾಡಲು ಅಂತರ್ಬೇಸಾಯ, ಮಲ್ಚಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ತೇವಾಂಶ ಸಂರಕ್ಷಣೆ ಮಾಡುವುದರ ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಿಸಬಹುದು. ಇನ್ನು ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಬಹುದು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15 ಇಪ್ಪತ್ತು ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕಾಗ್ತದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿರುವ ಕೋಶ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಹೆಚ್ಚಿಗೆ ಮಾಡಬಹುದು. ಇನ್ನು ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯನ್ನ ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಬೇಸಿಗೆ ಸಮಯ ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನ ತಡೆಗಟ್ಟಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನ ಮಾಡಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನ ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನ ಅಳವಡಿಸಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು 20 ppm ಅಂದರೆ 2 gram ನೆಪ್ಟಲಿಕ್ ಅಸೆಟಿಕ್ ಆಸಿಡ್ ಅನ್ನ 100 liter ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ 15-20 ದಿನಗಳಿಗೊಮ್ಮೆ ನೀರನ್ನ ಉಣಿಸಬೇಕಾಗ್ತದೆ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಸುತ್ತಲೂ ಒಣಗಿದ ಕಸ ಹಾಗೂ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕಾಗ್ತದೆ. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 milliliter ಹೆಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇನ್ನು ಜಿಗುಹುಳುವಿನ ಹತೋಟಿಗೆ 1 milliliter ಅಂಬ್ರೊಫಿಸಿನ್ 25 SC ಅಥವಾ 1 milliliter ಅಸಿಟಾಮಾಪ್ರಿಡ್ ಅನ್ನ ಅಥವಾ ವರ್ಟಿಸಿಯಂ ಲೇಖನಿಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡುವುದು ಉತ್ತಮ. ಇನ್ನು ಕಟಾವು ಹಂತದಲ್ಲಿರುವ ಶೇಂಗಾ ಬೆಳೆಯನ್ನ ಬೆಳಗಿನ ಸಮಯ ಅಥವಾ ಸಂಜೆ ಹೊತ್ತಿನಲ್ಲಿ ಕಟಾವು ಮಾಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ರೈತ ಬಾಂಧವರು ನೋಡಿಕೊಳ್ಬೇಕು. ಮಣ್ಣು ಮತ್ತು ಹವಾಮಾನಗನುಗುಣವಾಗಿ 10-15 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕಾಗ್ತದೆ. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ನೆಕ್ರೋಸಿಸ್ ರೋಗವನ್ನು ತಡೆಗಟ್ಟಲು 0.25 milliliter ಇಮಿಡಾಕ್ಲೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 milliliter ಡೈಫೆನಕೋನಜಾಲ್ 25 EC ಅಥವಾ 0.5 gram ಮೈಕ್ರೋಬಿಟಾನಿಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಸೂರ್ಯಕಾಂತಿ ಬೆಳೆಯಲ್ಲಿ ಅಲ್ಬೇರ್ನಿಯ ಅಂಗಮಾರಿ ರೋಗದ ಹತೋಟಿಗಾಗಿ 2 gram ಮ್ಯಾಂಕೋಜಿಬ್ ಅಥವಾ 1 milliliter ಹೆಕ್ಸಾಕೊನಜಾಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡುವುದು ಸೂಕ್ತ. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 gram ಮ್ಯಾಂಕೋಜಿಬ್ ಅಥವಾ 2 gram ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 gram ಥಿಯೋಡಿಕ್ರಾಬ್ 75 WP ಅಥವಾ ಇಮಾಮಿಕಿನ್ ಬೆಂಜೋಯೇಟ್ 5 SG ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಬೇಕು. ಕೋಳಿ ಮನೆಯನ್ನ ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಮಾಡಬೇಕಾಗ್ತದೆ. ಹಗಲಿನಲ್ಲಿ ಉಷ್ಣಾಂಶ 39-40 degrees ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆ ಮಾಡುತ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಇನ್ನು ಕೋಳಿಗಳಿಗೆ ತಂಪಾದ ನೀರನ್ನು ಯಾವಾಗಲೂ ದೊರಕಿಸುವಂತೆ ನೋಡ್ಕೋಬೇಕು. ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರುವಂತೆ ನೋಡ್ಕೋಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಕೋಳಿ ಪಕ್ಷಿ ಮತ್ತು ಜಾನುವಾರುಗಳಿಗೆ ಸಾಕಷ್ಟು ನೀರು ಲಭ್ಯವಾಗುವಂತೆ ನೋಡ್ಕೋಬೇಕು. ಇನ್ನು ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಗಳನ್ನು ಕೊಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ನಿಮ್ಮ ಸ್ಥಳೀಯ ಪಶು ವೈದ್ಯರನ್ನ ಕಾಣಬೇಕು. ಇನ್ನು ದನದ ಕೊಠಡಿಯನ್ನ ಶುದ್ಧ ನೀರಿನಿಂದ ಶುಚಿಗೊಳಿಸಿ ನೆಲ ಮತ್ತು ಗೋಡೆಗಳನ್ನು ಸುಣ್ಣದ ದ್ರಾವಣದಿಂದ ಉಪಚರಿಸಬೇಕಾಗ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೆರಳಿನಲ್ಲಿ ಬಿಡಬೇಕು. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈಯನ್ನ ತೊಳೆಯಬೇಕು. ಕೇಳಿರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಕೇಳಿದ್ರಲ್ಲ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೂ ಅಂಬರೀಶ್ ಆಶಿಹಾಳ್ ಅವರಿಂದ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಬಳಕೆ ಕುರಿತು ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ ಮಾಹಿತಿ. ಯಾವುದೇ ಒಂದು ಕೃಷಿ ಬೆಳೆಯನ್ನು ಬೆಳೆಯುವಾಗ ಮುಖ್ಯವಾಗಿ ಅಲ್ಲಿ ಬೆಳೆ ಬೆಳೆಯಲಿಕ್ಕೆ ಪೋಷಕಾಂಶಗಳು ಮತ್ತು ನೀರಿನ ಲಭ್ಯತೆ ಬೆಳೆಯ ಇಳುವರಿ ಮೇಲೆ ನೇರ ಪರಿಣಾಮವನ್ನು ಬೀರ್ತದೆ. ಸಸ್ಯ ದೇಹದ 90%+ ಭಾಗ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕಗಳನ್ನು ಹೊಂದಿರ್ತದೆ. ಇವುಗಳನ್ನು

ಮಾಡೋಣ.